ಜೊತೆಗೆ ಕರ್ನಾಟಕ, ಜೊತೆಗೆ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ರೀತಿಯಿಂದ ಅಂತ ಅನ್ನೋದನ್ನ ಸ್ವಲ್ಪ ಸಂಕ್ಷಿಪ್ತ ರೂಪದಲ್ಲಿ ತಿಳಿಸ್ಕೊಡಿ ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ತಮಗೆಲ್ಲ ಗೊತ್ತೇ ಇದೆ, ಕೋಳಿ ಸಾಕಾಣಿಕೆ ಬಹಳ ಹಿಂದಿಂದಲೂ ನಡೆದು ಬಂದಿದೆ. ಅದು ಮೊಟ್ಟ ಮೊದಲನೇದಾಗಿ ಇತ್ತಲ ಕೋಳಿ ಸಾಕಾಣಿಕೆಯಾಗಿ ಬೆಳವಣಿಗೆ ಹೊಂದಿ ಈಗ ಬೃಹದಾಕಾರದಲ್ಲಿ ಬೆಳೆದು ಒಂಥರ ಇಂಡಸ್ಟ್ರಿ ಅಥವಾ ಬೃಹತ್ ಕೈಗಾರಿಕೆಯಾಗಿ ಹೊರಹೊಮ್ಮಿದೆ. ತಮಗೆಲ್ಲ ಗೊತ್ತೇ ಇದೆ, ನಮ್ಮ ದೇಶ ವಿಶ್ವದಲ್ಲಿ ಮೊಟ್ಟೆ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನ ಹೊಂದಿದೆ. ಅದೇ ರೀತಿ ಮಾಂಸದ ಕೋಳಿ ಉತ್ಪಾದನೆಯಲ್ಲಿ 5ನೇ ಸ್ಥಾನ ಹೊಂದಿದೆ. ಆನಂತರ ನಮ್ಮ ಭಾರತೀಯ ವೈದ್ಯಕೀಯ ಪರಿಷತ್ ಅಂತ ICMR ಅಂತ ಹೇಳಿ ಅದೇನ್ ಹೇಳುತ್ತೆ ಅಂದ್ರೆ, ಒಂದು ಆರೋಗ್ಯವಂತ ವ್ಯಕ್ತಿ ಒಂದು ವರ್ಷಕ್ಕೆ ಸರಾಸರಿ 180 ಕೋಳಿ ಮೊಟ್ಟೆ ಸೇವನೆ ಮಾಡಬೇಕು ಅಂತ ಅದು ಹೇಳುತ್ತೆ. ಆದರೆ ಇತ್ತೀಚಿನ ವರದಿ ಪ್ರಕಾರ ನಮ್ಮ ದೇಶದಲ್ಲಿ ತಲಾ ವ್ಯಕ್ತಿ ಮೊಟ್ಟೆ ಸೇವನೆ ತಗೊಂಡ್ರೆ 103 ಇದೆ. ಅಂದ್ರೆ ಇನ್ನೂ ಸುಮಾರು 75 ಎಗ್ಗಿನ ಮೊಟ್ಟೆಯ ಕೊರತೆ ಇದೆ. ಇದರರ್ಥ ನಾವಿನ್ನೂ ಈ ಕೋಳಿ ಸಾಕಾಣಿಕೆಗೆ ವಿಪುಲ ಅವಕಾಶಗಳಿವೆ ಅಂತ ಹೇಳಬಹುದು. ಅದೇ ರೀತಿ ಕರ್ನಾಟಕ ನಮ್ಮ ಭಾರತ ದೇಶದಲ್ಲಿ ಮೊಟ್ಟೆ ಮತ್ತು ಕೋಳಿ ಉತ್ಪಾದನೆಯಲ್ಲಿ 5ನೇ ಸ್ಥಾನದಲ್ಲಿದೆ. ಸಾಮಾನ್ಯವಾಗಿ ನೀವು ಮೊಟ್ಟೆ ಕೋಳಿಗಳನ್ನು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ನೋಡಬಹುದು. ಬಳ್ಳಾರಿ, ಹೊಸಪೇಟೆ, ದಾವಣಗೆರೆ, ಕೊಪ್ಪಳ, ಆನಂತರ ಬೆಂಗಳೂರು, ಮೈಸೂರು. ಅದೇ ರೀತಿ ಮಾಂಸದ ಕೋಳಿ ಸಾಕಾಣಿಕೆ ತಗೊಂಡ್ರೆ ಮಾಂಸದ ಕೋಳಿ ಸಾಕಾಣಿಕೆ ಮುಖ್ಯವಾಗಿ ಬೆಂಗಳೂರು, ಈ ಮೈಸೂರು ಮತ್ತೆ ನಮ್ಮ ಶಿವಮೊಗ್ಗದಲ್ಲೂ ಸಹ ಕೇಂದ್ರೀಕೃತವಾಗಿದೆ. ಹೀಗೆ ಶಿವಮೊಗ್ಗದಲ್ಲಿ ಸುಮಾರು ಇಲ್ಲಿ ಶಿವಮೊಗ್ಗದ ಸುತ್ತಮುತ್ತ ಸುಮಾರು ಒಂದು 2-3 ಮೊಟ್ಟೆ ಕೋಳಿ ಘಟಕಗಳಿದ್ದಾವೆ. ಅದೇ ರೀತಿ ಹಲವಾರು ಮಾಂಸದ ಕೋಟಿ ಘಟಕಗಳಿವೆ. ಪ್ರಸ್ತುತ ಶಿವಮೊಗ್ಗದಲ್ಲಿ 2 ಕೋಳಿ ಮರಿ ಉತ್ಪನ್ನ ಮಾಡುವಂತ ಯಾಚರಿಗಳು ಸಹ ಇದೆ. ಅದೇ ರೀತಿ ವಿವಿಧ ಈ ಆಹಾರ ತಯಾರಿಕಾ ಸಂಸ್ಥೆಗಳು, ಕೋಳಿ ಆಹಾರ ತಯಾರು ಮಾಡುವಂತ ಸಂಸ್ಥೆಗಳು ಸಹ ಇದೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕೋಳಿ ಸಾಕಾಣಿಕೆಯಲ್ಲಿ ಬಹಳಷ್ಟು ಜನ ರೈತರು ಉತ್ಸಾಹ ತೋರಿಸ್ತಾ ಇದ್ದಾರೆ. ಈಗ ಈ ಒಂದು ಕೋಳಿ ಉದ್ಯಮೆ ಈಗ ಹಿತ್ತಲ ಒಂದು ಪದ್ಧತಿಯಿಂದ ಆರಂಭ ಆಯ್ತು ಅಂತ ಹೇಳಿದ್ರಿ. ಈಗ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಅಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗೋದು, ಮೋಡ ಕವಿದ ವಾತಾವರಣ ಆಗೋದು, ಅಥವಾ ಅಕಾಲಿಕ ಮಳೆ ಆಗೋದು, ವಿಶೇಷವಾಗಿ ಈಗ ಬೇಸಿಗೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಈಗ ಏನು ಹೆಚ್ಚಿನ ಒಂದು ತಾಪಮಾನ ಏರಿಕೆಯ ಒಂದು ಸಂದರ್ಭದಲ್ಲಿ ಕೋಳಿಗಳ ಮೇಲೆ ಯಾವ ರೀತಿಯ ಒಂದು ಅಡ್ಡ ಪರಿಣಾಮ ಬೀರುತ್ತದೆ ಅಂತ ಹೇಳ್ಬಹುದು ಸರ್? ಒಳ್ಳೆ ಪ್ರಶ್ನೆ. ಈ ಕೋಳಿಗಳಲ್ಲಿ ಸಾಮಾನ್ಯವಾಗಿ ಒಂದು ವಯಸ್ಕ ಕೋಳಿಯ ದೇಹದ ಉಷ್ಣತೆ 41°C ಇರುತ್ತೆ. ಅದು ಆ ಕೋಳಿ ಏನಾದ್ರು ಈ ವಾತಾವರಣದ ಉಷ್ಣತೆ ಸುಮಾರು 35°C-36°C ಸ್ವಲ್ಪ ಮೇಲೆ ಅಥವಾ ತಾಪಮಾನ ಏರಿದಾಗ ಏನಾಗುತ್ತೆ ಅಂದ್ರೆ ಕೋಳಿಯಲ್ಲಿ ಈ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗ್ತವೆ. ಅಂದ್ರೆ ಸಾಮಾನ್ಯವಾಗಿ ಈ ಕೋಳಿಗಳಲ್ಲಿ ಬೆವರು ಗ್ರಂಥಿಗಳಿರಲ್ಲ, ಮನುಷ್ಯರು ಅಥವಾ ಈ ಪ್ರಾಣಿಗಳಂತೆ ಈ ಕೋಳಿಗಳಲ್ಲಿ ಬೆವರು ಗ್ರಂಥಿಗಳಿರಲ್ಲ. ಹಾಗಾಗಿ ದೇಹದ ಉಷ್ಣತೆಯನ್ನು ಅವು ಹೊರಗೆ ಹಾಕ್ಬೇಕು ಅಂದ್ರೆ ಬಾಯಿ ಮೂಲಕನೇ ಹಾಕ್ಬೇಕಾದ, ಅದಕ್ಕೆ ನಾವು ಪ್ಯಾಂಟಿಂಗ್ ಅಥವಾ ತೇಕೋದು ಅಂತ ಹೇಳ್ತೀವಿ. ಈ ಸ್ವಲ್ಪ ವಾತಾವರಣದ ಉಷ್ಣತೆ ಹೆಚ್ಚಾದಾಗ ಕೋಳಿಗಳಲ್ಲಿ ತೇಕೋದು ಕಂಡುಬರುತ್ತೆ. ಆನಂತರ ಅವುಗಳಲ್ಲಿ ಆಹಾರ ಸೇವನೆ ಕಡಿಮೆ ಆಗುತ್ತೆ. ನಮಗೂ ಮನುಷ್ಯರಲ್ಲೂ ಸಾಮಾನ್ಯವಾಗಿ ನೀವು ನೋಡಿರಬಹುದು, ಈ ಬೇಸಿಗೆ ಕಾಲದಲ್ಲಿ ಹೆಚ್ಚಿಗೆ ಆಹಾರ ಸೇವನೆ ಮಾಡ್ಲಿಕ್ಕೆ ಆಗಲ್ಲ, ನಂತರ ಹಾಗಾಗಿ ಬಾಯಾರಿಕೆ ಆಗುತ್ತೆ, ನೀರು ಜಾಸ್ತಿ ಕುಡಿಯಬೇಕು ಅನ್ಸುತ್ತೆ. ಅದೇ ರೀತಿ ಕೋಳಿಗಳಲ್ಲಿ ಸಾಮಾನ್ಯವಾಗಿ ಕೋಳಿಗಳು 2-2.5 ನೀರು ಸೇವನೆ ಮಾಡ್ತವೆ, ಆಹಾರ ಸೇವನೆಯ 2-2.5 ನೀರನ್ನು ಸೇವನೆ ಮಾಡ್ತವೆ. ಅದು ಈ ಬೇಸಿಗೆಯಲ್ಲಿ ಮಾತ್ರ ಇದನ್ನು ಜಾಸ್ತಿ ಆಗುತ್ತೆ. ಬೇಸಿಗೆಯಲ್ಲಿ ಸುಮಾರು 3-3.5 ಸುಮಾರು ಅಂದ್ರೆ 100 ಗ್ರಾಮ್ ಆಹಾರ ತಿಂದ್ರೆ 300 ml ನೀರು ಕುಡಿಯೋದು, 350 ml ನೀರು ಕುಡಿಯೋದು ಈ ತರ ಆಗುತ್ತೆ. ಆನಂತರ ತೇಕೋದು, ಆನಂತರ ಬಹಳಷ್ಟು ಅಂದ್ರೆ ಏನಾದ್ರು ಉಷ್ಣತೆ 40°C ಮೇಲೆ ಹೋಯ್ತು ಅಂದ್ರೆ ಕೋಳಿಗಳು ಸತ್ತೋಗುವಂತ ಸಾಧ್ಯತೆಗಳಿರುತ್ತವೆ. ಇದಕ್ಕೆ ನಾವು ಹೀಟ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಅಂದ್ರೆ ಕೋಳಿ ಬಹಳಷ್ಟು ಬಿಸಿಲಾದ ತಡ್ಕೊಳ್ಳಲ್ಲ, ಬೇಕಾದ್ರೆ ಚಳಿ ಎಷ್ಟಾದ್ರೂ ಚಳಿಗಾಲ ಅಥವಾ ಉಷ್ಣತೆ ಕಡಿಮೆ ಆದ್ರೆ ನಡೆಯುತ್ತೆ ಕೋಳಿಗಳಲ್ಲಿ. ಆದ್ರೆ ಉಷ್ಣತೆ ಜಾಸ್ತಿ ಆದ್ರೆ ಮಾತ್ರ ಕೋಳಿಗಳಲ್ಲಿ ತಡ್ಕೊಳ್ಳುವಂತ ಸಾಮರ್ಥ್ಯ ಇರಲ್ಲ. ನಾನು ಹೇಳಿದ ಕಾರಣ ಅವುಗಳಲ್ಲಿ ಬೆವರು ಗ್ರಂಥಿಗಳಿರಲ್ಲ. ಆನಂತರ ಏನಾದ್ರೂ ಉಷ್ಣತೆ ಹೊರಗೆ ಹೋಗ್ಬೇಕಂದ್ರೆ ಬಾಯಿ ಮೂಲಕ ಹೋಗ್ಬೇಕಾಗುತ್ತೆ. ಆನಂತರ ಈ ಕೋಳಿಗಳಲ್ಲಿ ಈ ಉತ್ಪಾದನಾ ಪ್ರಮಾಣವೂ ಕಡಿಮೆ ಆಗುತ್ತೆ. ನೀವು ಮಾಂಸದ ಕೋಳಿ ತಗೊಂಡ್ರೆ ಅವುಗಳಲ್ಲಿ ದೇಹದ ತೂಕ ಕಡಿಮೆ ಆಗುತ್ತೆ. ಇದಕ್ಕೆ ಕಾರಣ ಆಹಾರ ಸೇವನೆ ಕಡಿಮೆ ಆದಂತ ಏನಾಗುತ್ತೆ ಅಂದ್ರೆ ಇದು ದೇಹದ ತೂಕದ ಮೇಲೆ ಪರಿಣಾಮ ಬೀರುತ್ತೆ. ಅದೇ ರೀತಿ ಮೊಟ್ಟೆ ಕೋಳಿಗಳಲ್ಲಿ ಮೊಟ್ಟೆ ಉತ್ಪಾದನೆ ಕಡಿಮೆ ಆಗುತ್ತೆ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಆಹಾರ ಸೇವನೆ ಕಡಿಮೆ ಆಗೋದ್ರಿಂದ ಮೊಟ್ಟೆ ಉತ್ಪಾದನೆ ಕಡಿಮೆ ಆಗುತ್ತೆ. ಆನಂತರ ಇಡುವಂತಹ ಮೊಟ್ಟೆಗಳಲ್ಲಿ ಈ ಹೊರಗಿನ ಶೆಲ್ ಅಂತ ಹೇಳ್ತೀವಿ ನಾವು, ಅಥವಾ ತೊಗಲು ಅಂತ ಹೇಳ್ತೇವಲ್ಲ, ಅದು ಬಹಳ ತೆಳುವಾಗಿರುತ್ತೆ. ಅಂದ್ರೆ ಮೊಟ್ಟೆ ಮುಟ್ಟಿದ ತಕ್ಷಣ ಹೊಡೆದೋಗುತ್ತೆ. ಥಿನ್ ಶೆಲ್ ಡೆಕ್ಸ್ ಅಂತ ಹೇಳ್ತೀವಿ. ಈ ತೊಂದರೆಗಳು ಬಹಳಷ್ಟು ಕಾಣಿಸ್ಕೊಳ್ತವೆ ಬೇಸಿಗೆ ಕಾಲದಲ್ಲಿ. ನೀವು ನೋಡಿರ್ಬೋದು ಅಂಗಡಿಯಲ್ಲಿ ಅಥವಾ ಎಲ್ಲರೂ ತಂದಾಗ ಮೊಟ್ಟೆ ಸ್ವಲ್ಪ ಮುಟ್ಟಿದ್ರೂ ಅದು ಹೊಡೆದೋಗುತ್ತೆ. ಥಿನ್ ಶೆಲ್ ಡೆಕ್ಸ್ ಅಂತ ಹೇಳ್ತೀವಿ. ಆ ಬಹಳ ಕಂಡು ಬರುತ್ತೆ. ಈ ತೆಳುವಾದ ಪದರ ಇರುವಂತಹ ತೊಗಲಿನ ಮೊಟ್ಟೆಗಳು ಜಾಸ್ತಿ ಕಂಡು ಬರುತ್ತೆ. ಆನಂತರ ಕೋಳಿಗಳು ನಿರೀಕ್ಷಿಸಿದಷ್ಟು ನಾವು ಅವುಗಳ ಉತ್ಪಾದನಾ ಸಾಮರ್ಥ್ಯವನ್ನು ಬಹಳಷ್ಟು ಕಡಿಮೆ ಆಗುತ್ತೆ. ಆನಂತರ ಕೋಳಿಗಳು ಮರಣ ಪ್ರಮಾಣವೂ ಜಾಸ್ತಿ ಆಗುತ್ತೆ. ಆನಂತರ ಒಮ್ಮೊಮ್ಮೆ ಏನಾಗುತ್ತೆ ಅಂದ್ರೆ ವಾತಾವರಣದಲ್ಲಿ ಬೆಳಿಗ್ಗೆ ಬಿಸಿಲಿರುತ್ತೆ, ಮಧ್ಯಾಹ್ನ ಅಥವಾ ಮಳೆ ಬಂದ ತಕ್ಷಣ ಉಷ್ಣತೆಯಲ್ಲಿ ಏರಿಳಿತ ಆಗೋದ್ರಿಂದ ಏನಾಗುತ್ತೆ, ಇದು ಕೋಳಿಗಳ ಒಂದು ಉತ್ಪಾದನೆ ಮೇಲೂ ಬಹಳಷ್ಟು ಅಡ್ಡ ಪರಿಣಾಮ ಉಂಟಾಗುತ್ತೆ. ಇದರಿಂದ ಕೋಳಿಗಳು ಕೆಲವೊಂದು ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ, ಅಥವಾ ಕೋಳಿಗಳಲ್ಲಿ ಆಹಾರ ಸೇವನೆಯನ್ನು ಸಹ ಹೆಚ್ಚು ಕಡಿಮೆ ಆಗುವಂತ ಸಂದರ್ಭ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಬೇಸಿಗೆಯಲ್ಲಿ ಸ್ವಲ್ಪ ಕೋಳಿಗಳ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ತಾಪಮಾನ ಒಂದು ಜಾಸ್ತಿ ಆಗುವ ಒಂದು ಸಂದರ್ಭದಲ್ಲಿ ಸತತವಾಗಿ ಏನು ಒಂದು ಮಳೆ ಅಥವಾ ಗಾಳಿ ಯಾವುದೇ ಒಂದು ವಿಷಯ ಇಲ್ಲದೆ ಸತತವಾಗಿ ತಾಪಮಾನದಲ್ಲಿ ಏರಿಕೆ ಹಾಕೋತಾನೆ ಹೋಗ್ತದೆ ಕೆಲವೊಂದು ಸಂದರ್ಭದಲ್ಲಿ ಸರ್, ಅಂತ ಸಮಯದಲ್ಲಿ ನಾವು ಹೆಂಗೆ ರಕ್ಷಣೆ ಮಾಡ್ಕೋಬಹುದು ನಮ್ಮ ಕೋಳಿಗಳನ್ನ ಅಂತ? ಈ ಕೋಳಿ ಮನೆ ನಿರ್ಮಾಣ ಮಾಡುವಾಗ ನಾವು ಮುಂಜಾಗ್ರತೆ ವಹಿಸಬೇಕಾಗುತ್ತೆ. ಈ ಕೋಳಿ ಮನೆಯನ್ನು ಯಾವಾಗಲೂ ನಾವು ಪೂರ್ವ ಪಶ್ಚಿಮ ಅಭಿಮುಖವಾಗಿ ನಿರ್ಮಾಣ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಈ ರೀತಿ ಮಾಡೋದ್ರಿಂದ ನಾವು ಕೋಳಿಗಳ ಮೇಲೆ ಅಥವಾ ಶೆಡ್ ನೊಳಗೆ ನೇರವಾಗಿ ಸೂರ್ಯನ ಬೆಳಕು ಪ್ರಖರವಾಗದಂತೆ ನೋಡ್ಕೊಳ್ಬಹುದು. ಆನಂತರ ಕೋಳಿ ಮನೆ ಅಗಲವನ್ನು ಯಾವಾಗಲೂ ನಾವು 25-30 ಅಡಿಗೆ ಮೀರದಂತೆ ನಿರ್ಮಾಣ ಮಾಡಬೇಕು. ಕೋಳಿ ಮನೆಯ ಎತ್ತರ ಸಾಕಷ್ಟು ಮಟ್ಟದಲ್ಲಿ ಇರಬೇಕಂದ್ರೆ ಮಧ್ಯದಲ್ಲಿ ಒಂದು 12-15 ಅಡಿ ಇರುವಂತೆ, ಮತ್ತೆ ಅಕ್ಕಪಕ್ಕದಲ್ಲಿ 8-10 ಅಡಿ ಇರುವಂತೆ ನೋಡ್ಕೊಳ್ಬೇಕು. ಆನಂತರ ಕೋಳಿ ಮನೆಯ ಸುತ್ತಲೂ ಸ್ವಲ್ಪ ಈ ಗಿಡ ಮರಗಳನ್ನು ಬೆಳೆಸಿದ್ರೆ ಒಳ್ಳೇದು. ಯಾವ ರೀತಿ ಇರ್ಬೇಕು ಗಿಡ ಮರಗಳು ಅಂದ್ರೆ, ಅವು ಬೇಸಿಗೆಯಲ್ಲಿ ಎಲೆ ಇರ್ಬೇಕು ಗಿಡ ಮರಗಳಲ್ಲಿ, ಗಾಳಿ ಬೀಸಿದಾಗ ಸ್ವಲ್ಪ ತಂಪಾದ ವಾತಾವರಣವನ್ನು ಉಂಟು ಮಾಡ್ತೇವೆ. ಆನಂತರ ಕೋಳಿ ಮನೆಯಲ್ಲಿ ನಾವೇನು ಬೆಡ್ಡಿಂಗ್ ಮೆಟೀರಿಯಲ್ ಅಂತ ಹೇಳ್ತೇವೆ, ಕೋಳಿ ಕೆಳಗೆ ಹಾಸುವಂತಹ ಹಾಸಿಗೆ ವಸ್ತುಗಳು ಅಥವಾ ಈ ಸಾಮಾನ್ಯವಾಗಿ ನಾವು ಭತ್ತದ ಒಟ್ಟನ್ನು ಹಾಕ್ತೀವಿ. ಭತ್ತದ ಒಟ್ಟನ್ನು ಸುಮಾರು 2 ಇಂಚು ದಪ್ಪದಷ್ಟು ಹಾಕಬೇಕಾಗುತ್ತೆ. ಆನಂತರ ಹಾಗಾಗಿ ಹಾಸಿಗೆ ವಸ್ತು ಅಥವಾ ಲಿಟರ್ ಅನ್ನು ನಾವು ಮಿಕ್ಸ್ ಮಾಡ್ತಾ ಇರ್ಬೇಕು, ರೇಕಿಂಗ್ ಅಂತ ಹೇಳ್ತೀವಿ. ಆನಂತರ ಕೋಳಿಗಳಿಗೆ ನಾವು ಆಹಾರ ಮೇವುಣಿಕೆಗಳು ಮತ್ತೆ ನೀರುಣಿಕೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಕೊಡಬೇಕು. ಬೇಸಿಗೆಯಲ್ಲಿ ಕೋಳಿಗಳಿಗೆ ಸಾಮಾನ್ಯವಾಗಿ ನಾವು ಮರಿ ಇದ್ದಾಗ 50 ಕೋಳಿ ಮರಿಗಳಿಗೆ ಒಂದು ಮೇವುಣಿಕೆ ಒಂದು ನೀರುಣಿಕೆ ಕೊಡ್ತೇವೆ. ಆದರೆ ಈ ಬೇಸಿಗೆಯಲ್ಲಿ ಆಲ್ಮೋಸ್ಟ್ ನಾವು 1.5 ಪಟ್ಟು ಅಥವಾ 2 ಪಟ್ಟು ಜಾಸ್ತಿ ಮಾಡಿದ್ರೆ ಒಳ್ಳೇದು. ಸಾಕಷ್ಟು ಸ್ಥಳಾವಕಾಶ ಕೊಡಬೇಕು. ಸಾಮಾನ್ಯವಾಗಿ ಒಂದು ಕೋಳಿಗೆ ಈ ದಪ್ಪ ಸತ್ಯ ವಿಧಾನ ಅಥವಾ ಡೀಪ್ ಲಿಟರ್ ಸಿಸ್ಟಮ್ ಅಂತ ನೆಲದ ಮೇಲೆ ಸಾಕುವಂತ ಪದ್ಧತಿಯಲ್ಲಿ 1 ಚದರ ಅಡಿ ಜಾಗ ಬೇಕಾಗುತ್ತೆ. ಆದ್ರೆ ಬೇಸಿಗೆಯಲ್ಲಿ ನಾವು 1.5 ಚದರ ಅಡಿ ಕೊಡೋದ್ರಿಂದ ಸ್ವಲ್ಪ ಕೋಳಿಗಳು ಸಾಕಷ್ಟು ಫ್ರೀಯಾಗಿ ಮೂವ್ಮೆಂಟ್ ಆಗ್ತಾರ ನೋಡ್ಕೋಬಹುದು. ಆನಂತರ ಕೋಳಿ ಮನೆ ಮೇಲ್ಛಾವಣಿಗೆ ನಾವು ಈ ಸುಣ್ಣ ಬಳಿಯೋದು ಪೇಂಟ್ ಮಾಡೋದ್ರಿಂದ ಅಥವಾ ಅಲ್ಯೂಮಿನಿಯಂ ಪೇಂಟ್ ಮಾಡೋದ್ರಿಂದ ಸೂರ್ಯನ ಕಿರಣಗಳನ್ನು ನಾವು ಒಂಥರ ಅಬ್ಸರ್ವ್ ಮಾಡ್ಕೊಳ್ಳೋದಂಗೆ ತಡೆಗಟ್ಟಬಹುದು. ಅದಕ್ಕೋಸ್ಕರ ನೀರಿನ ಟ್ಯಾಂಕಿಗಳಿರ್ಬೋದು ಅಥವಾ ಮೇಲ್ಛಾವಣಿ ಇವಕ್ಕೆಲ್ಲವಕ್ಕೂ ನಾವು ಸುಣ್ಣ ಅಥವಾ ಬಿಳಿ ಬಣ್ಣವನ್ನು ಪೇಂಟ್ ಮಾಡಬೇಕಾಗುತ್ತೆ. ಆನಂತರ ಕೋಳಿಗಳಿಗೆ ಯಾವಾಗಲೂ ತಂಪಾದ ಹೊತ್ತಿನಲ್ಲಿ ಅಷ್ಟೇ ನಾವು ಆಹಾರವನ್ನು ನೀಡಬೇಕಾಗುತ್ತೆ. ಮಧ್ಯಾಹ್ನ ಅಂದ್ರೆ 12-3 ಗಂಟೆ ಆ ಟೈಮಲ್ಲಿ ಆದಷ್ಟು ಈ ಆಹಾರ ನೀಡೋದನ್ನು ತಡೆಗಟ್ಟಬೇಕು. ಯಾಕೆಂದ್ರೆ ಈ ಮಾಂಸದ ಕೋಳಿಗಳಲ್ಲಿ ಬೆಳವಣಿಗೆ ಬಹಳಷ್ಟು ವೇಗವಾಗಿರುತ್ತೆ. ನಾವು ಮಧ್ಯಾಹ್ನ ಏನಾದ್ರು ಫೀಡ್ ಕೊಟ್ರೆ ಮೊದಲೇ ಈ ಆಹಾರ ಕೊಡೋದ್ರಿಂದ ಏನಾಗುತ್ತೆ, ದೇಹದಲ್ಲಿ ಶಾಖ ಅಥವಾ ಹೀಟ್ ಉತ್ಪಾದನೆ ಆಗುತ್ತೆ. ಆನಂತರ ವಾತಾವರಣ ಉಷ್ಣತೆಯನ್ನು 2 ಸೇರಿಬಿಟ್ರೆ ಕೋಳಿಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತವಾಗಿ ಕೋಳಿ ಮರಣ ಹೊಂದುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ತಾವು ಕೇಳಿರ್ಬೋದು ಈ ಮಾಂಸದ ಕೋಳಿಗಳಲ್ಲಿ 4ನೇ ವಾರದಿಂದ 5ನೇ ವಾರದಲ್ಲಿ ವಿಪರೀತ ಬೆಳವಣಿಗೆ ಇರೋದ್ರಿಂದ ಹೃದಯಾಘಾತದಿಂದ ಕೋಳಿಗಳು ಸಾವನ್ನಪ್ಪುವ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾವು ಆದಷ್ಟು ತಂಪಾದ ಹೊತ್ತಿನಲ್ಲಿ ಕೋಳಿಗಳಿಗೆ ಆಹಾರವನ್ನು ನೀಡಬೇಕಾಗುತ್ತೆ. ಆನಂತರ ಕೋಳಿ ಮನೆ ಮೇಲೆ ನಾವು ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸೋದ್ರಿಂದ ಈ ವಾತಾವರಣದ ಉಷ್ಣತೆಯನ್ನು ಸುಮಾರು 10-15 ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಮಾಡಬಹುದು. ಮನೆ ಒಳಗಡೆ ಕೋಳಿ ಮನೆ ಒಳಗಡೆ ಫಾಗರ್ಸ್ ಹಾಕೋದ್ರಿಂದ ಮಿಸ್ಟ್ ತರ ನೀರು ಬೀಳುತ್ತೆ, ಅದರಿಂದಲೂ ಸಹ ಉಷ್ಣತೆಯನ್ನು ಕಾಪಾಡಬಹುದಾಗಿದೆ. ಆನಂತರ ಕೋಳಿ ಮನೆಯ ಅಕ್ಕಪಕ್ಕದಲ್ಲಿ ಈ ಗೋಣಿ ಚೀಲಗಳನ್ನು ಹಾಕಿ ಅದರ ಮೇಲೆ ತಣ್ಣೀರನ್ನು ನಾವು ಸಿಂಪರಣೆ ಮಾಡೋದ್ರಿಂದಲೂ ಸಹ ಉಷ್ಣತೆಯನ್ನು ಕಡಿಮೆ ಮಾಡಬಹುದು. ಆನಂತರ ನಾ ಹೇಳಿದಂಗೆ ಕುಡಿಯೋ ನೀರಿನ ವ್ಯವಸ್ಥೆ ಚೆನ್ನಾಗಿರಬೇಕು. ಆದಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯೋ ನೀರು ಮತ್ತು ತಣ್ಣಗಿರುವ ನೀರು ಕೊಟ್ಟರೆ ಒಳ್ಳೆಯದು, ಇದರಿಂದ ನೀರಿನ ಸೇವನೆಯನ್ನು ಜಾಸ್ತಿ ಆಗುತ್ತೆ. ಆನಂತರ ಕೆಲವೊಂದು ಆಹಾರದಲ್ಲೂ ಸಹ ಮಾರ್ಪಾಡುಗಳನ್ನು ಮಾಡಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಎನರ್ಜಿ ಅಂತ ಹೇಳ್ತೇವೆ ನಾವು, ಶಕ್ತಿಯ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗುತ್ತೆ. ಬೇಸಿಗೆಯಲ್ಲಿ ಕೊಬ್ಬಿನ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಮಾಡಿ ಶಕ್ತಿ ಪ್ರಮಾಣ ಕಡಿಮೆ ಮಾಡೋದ್ರಿಂದ ಕೋಳಿಗಳಲ್ಲಿ ಆಹಾರ ಸೇವನೆಯನ್ನು ಉತ್ತಮಪಡಿಸಬಹುದು. ಆನಂತರ ಕೋಳಿ ಆಹಾರಕ್ಕೆ ಅಡುಗೆ ಸೋಡಾ, ಒಂದು ಟನ್ ಕೋಳಿ ಆಹಾರಕ್ಕೆ 1 ಕಿಲೋ ಅಡುಗೆ ಸೋಡವನ್ನು ಹಾಕೋದ್ರಿಂದ ಈ ಬೇಸಿಗೆಯಲ್ಲಿ ಆಗುವಂತಹ ದುಷ್ಪರಿಣಾಮಗಳನ್ನು ತಡೆಗಟ್ಟಬಹುದು. ಆನಂತರ ನೀರಿಗೆ ಕೆಲವೊಂದು ಲವಣಾಂಶಗಳು ಮತ್ತೆ ಈ ಜೀವಸತ್ವ ಸಿ ಎಲೆಕ್ಟ್ರೋಲೈಟ್ ದ್ರಾವಣವನ್ನು ಕೊಡೋದ್ರಿಂದ ಕೋಳಿಗಳಲ್ಲಿ ಬೇಸಿಗೆಯಲ್ಲಿ ಬರುವಂತಹ ದುಷ್ಪರಿಣಾಮಗಳನ್ನು ನಾವು ತಡೆಗಟ್ಟಬಹುದಾಗಿದೆ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಒಂದು ತಿಂಗಳ ಹಿಂದೆನೆ ಹಕ್ಕಿ ಜ್ವರ ಅಂತ ಸ್ವಲ್ಪ ಅಲ್ಲಲ್ಲಿ ನಾವು ಕೇಳಿದ್ವಿ. ಕೋಲಾರ ಜಿಲ್ಲೆ ಆಗಿರ್ಲಿ, ಈ ಕಡೆ ತುಮಕೂರು ಒಂದು ಜಿಲ್ಲೆಗಳಲ್ಲಾಗಲಿ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಹಕ್ಕಿ ಜ್ವರ ಸಾಮಾನ್ಯವಾಗಿ ವೈರಸ್ ಅಥವಾ ನಂಜಾಣದಿಂದ ಬರುವಂತಹ ರೋಗವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಅದು ತಮಗೆ ಗೊತ್ತಿರಂಗೆ ಈ ಆಂಧ್ರ ಪ್ರದೇಶದಲ್ಲಿ ಮೊದಲು ಅದರ ಉದ್ರೇಕವಾಗಿ ಪಕ್ಕದ ನಮ್ಮ ನೆರೆಯ ಜಿಲ್ಲೆಗಳು ರಾಜ್ಯದಿಂದ ಈ ಬಾರ್ಡರ್ಸ್ ಅಂದ್ರೆ ಕೋಲಾರ ಈ ಕಡೆ ಬಳ್ಳಾರಿ ಈ ಭಾಗಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಾಣಿಸಿಕೊಂಡಿದೆ. ಅದು ಕಾಣಿಸಿಕೊಂಡ ತಕ್ಷಣ ಜಿಲ್ಲಾಡಳಿತ ಮತ್ತೆ ಪಶುಪಾಲನೆ ಇಲಾಖೆ ಎಲ್ಲ ಸೇರ್ಕೊಂಡು ಮುಂಜಾಗ್ರತೆ ವಹಿಸಿಕೊಂಡು ಈ ಹಕ್ಕಿ ಜ್ವರ ಬಂದಂತ ಈ ಪ್ರದೇಶದಿಂದ ಸುಮಾರು 2 ಕಿಲೋಮೀಟರ್ ಸುತ್ತಮುತ್ತಲಿನ ಎಲ್ಲಾ ಜಾಗದಲ್ಲಿರುವ ಕೋಳಿಗಳನ್ನೆಲ್ಲ ಕಾಯಿಲೆ ಬಂದಂತ ಕೋಳಿಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಅವುಗಳನ್ನ ನಾಶಪಡಿಸಿ ಮತ್ತೆ ಸರಿಯಾದ ರೀತಿಯಲ್ಲಿ ಗುಂಡಿ ತೆಗೆದು ಮುಚ್ಚಿ ಅವುಗಳನ್ನು ಕ್ರಮ ಕೈಗೊಂಡಿದ್ದಾರೆ. ಆನಂತರ ವಿವಿಧ ರೀತಿಯ ಈ ಆಂಟಿಸೆಪ್ಟಿಕ್ ಡಿಸ್ಇನ್ಫೆಕ್ಷನ್ ಗಳನ್ನೆಲ್ಲ ಸ್ಪ್ರೇ ಮಾಡಿ ರೋಗವನ್ನು ಹತೋಟಿಗೆ ತಂದಿದ್ದಾರೆ. ಈಗ ಅದರ ಪ್ರಮಾಣ ಕಡಿಮೆ ಆಗಿದೆ. ಈಗ ಹಕ್ಕಿ ಜ್ವರ ಇದು ಏನಾಗುತ್ತೆ ಅಂದ್ರೆ ಇದು ವೈರಸ್ ನಿಂದ ಬರುವಂತ ರೋಗ, ಇದಕ್ಕೆ ಬಂದಾಗ ನಾವು ಚಿಕಿತ್ಸೆ ಮಾಡೋದು ಕಷ್ಟ ಆಗುತ್ತೆ. ಆ ರೋಗ ಬರದಂತೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಈ ರೋಗದ ಹರಡಿಕೆಯನ್ನು ನಾವು ತಡೆಗಟ್ಟಬಹುದಾಗಿದೆ. ಡಾಕ್ಟರ್, ಈಗ ತಾವು ಇದುವರೆಗೆ ಅಂತಂದ್ರೆ ಈಗ ಬೇಸಿಗೆಯಲ್ಲಿ ಯಾವ ರೀತಿಯಿಂದ ನಾವು ಕೋಳಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಅಂದ್ರೆ ಸಣ್ಣ ಪುಟ್ಟ ಒಂದು ಶೆಡ್ ಗಳಲ್ಲಿ ಬೆಳೆಸ್ತಕ್ಕಂಥವರಿಗೆ, ಕೋಳಿ ಒಂದು ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದವರಿಗೆ ತಾವು ತಿಳಿಸ್ಕೊಟ್ರಿ, ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ ನಮ್ಮ ಏನು ರೈತ ಬಾಂಧವರು ಮನೆಯಲ್ಲಿನೇ ಒಂದು 100-200 ಕೋಳಿ ಆ ತರ ಸಾಕೊಂಡು ಒಂದು ಮನೆನೆ ಹಾಗೆ ಬಿಟ್ಟಿರ್ತಾರೆ, ಅದಕ್ಕೋಸ್ಕರನೆ ಅಲ್ಲೇ ತಿರ್ಕೊಂಡು ಮೈಕೊಂಡು ಬೆಳ್ಕೊಂಡು ಬರುತ್ತೆ. ಈ ಹಿತ್ತಲ ಒಂದು ಮನೆಯಲ್ಲಿ ಸಾಕ್ತಕ್ಕಂಥವರಿಗೆ ಅಥವಾ ಹಿತ್ತಲ ಕೋಳಿ ಒಂದು ನಿರ್ವಹಣೆಯಲ್ಲಿ ನಾವು ಯಾವ ಒಂದು ಮುಂಜಾಗ್ರತೆ ವಹಿಸಬೇಕಂತ ಹೇಳ್ತೀರಾ, ಈ ಬೇಸಿಗೆಯ ಒಂದು ಬಿಸಿಲಿನ ಝಳಕೆ ತಪ್ಪಿಸ್ಕೊಳ್ಳೋದಕ್ಕೆ? ಇದು ಒಳ್ಳೆ ಪ್ರಶ್ನೆ. ಈಗ ನಮ್ಮಲ್ಲಿ ಬಹಳಷ್ಟು ಜನ ಹಿತ್ತಲ ಕೋಳಿ ಸಾಕಾಣಿಕೆ ಮಾಡ್ತಾರೆ. ಸುಮಾರು 50-100 ಕೋಳಿವರೆಗೂ ನಾವು ಹಿತ್ತಲ ಕೋಳಿ ಸಾಕಾಣಿಕೆ ಅಥವಾ ಬ್ಯಾಕ್ ಯಾರ್ಡ್ ಪೌಲ್ಟ್ರಿ ಅಂತ ಹೇಳ್ತಿದ್ದೀವಿ. ಬ್ಯಾಕ್ ಯಾರ್ಡ್ ಅಂದ್ರೆ ನಮ್ಮ ಸಾಮಾನ್ಯವಾಗಿ ಈ ಹಿತ್ತಲ ಕೋಳಿ ಸಾಕಾಣಿಕೆಯಲ್ಲಿ ನಾವು ನಾಟಿ ಕೋಳಿ ಮತ್ತೆ ವಿವಿಧ ಸಂಕೀರ್ಣ ತಳಿಗಳನ್ನು ಉಪಯೋಗಿಸುತ್ತಿದ್ದೇವೆ. ಈ ತಳಿಗಳು ಬೇರೆ ಈ ಮಾಂಸದ ಕೋಳಿ ಅಥವಾ ಮೊಟ್ಟೆ ಕೋಳಿಗೆ ಹೋಲಿಸಿದಲ್ಲಿ ಬಿಸಿಲಿನ ಪ್ರಖರತೆಗೆ ಸ್ವಲ್ಪ ತಡ್ಕೊಳ್ಳುವಂತ ಸಾಮರ್ಥ್ಯ ಹೊಂದಿದೆ. ಹಾಗಾಗಿ ಇವುಗಳಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಏನ್ ಮಾಡಬೇಕು ಅಂದ್ರೆ, ಬೇಸಿಗೆ ಆರಂಭಕ್ಕಿಂತ ಮುಂಚೆ ಕೆಲವೊಂದು ಈ ರಾಣಿಕೇಟ್ ರೋಗ ಅಂತ ಹೇಳ್ತೇವೆ ಅಥವಾ ಕೊಕ್ಕರೆ ರೋಗದ ವಿರುದ್ಧ ಲಸಿಕೆ ಹಾಕ್ಸೋದು, ಆನಂತರ ಅವುಗಳಿಗೆ ಜಂತುನಾಶಕ ಔಷಧಿಯನ್ನು ಬಳಸೋದು, ಆನಂತರ ಕೆಲವೊಂದು ಈ ನೀರಿನಲ್ಲಿ ಜೀವಸತ್ವಗಳು ಮತ್ತೆ ಈ ಎಲೆಕ್ಟ್ರೋಲೈಟ್ ದ್ರಾವಣಗಳನ್ನು ಕೊಡೋದ್ರಿಂದ ಈ ಬೇಸಿಗೆಯಲ್ಲಿ ಬರುವಂತಹ ಪರಿಣಾಮಗಳನ್ನು ತಡೆಗಟ್ಟಬಹುದಾಗಿದೆ. ಯಾಕೆಂದ್ರೆ ಈ ಕೋಳಿಗಳಲ್ಲಿ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ, ಅದೇ ರೀತಿ ಈ ಉಷ್ಣತೆಗೆ ತಡ್ಕೊಳ್ಳುವಂತ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಅದೇ ರೀತಿ ನಮ್ಮಲ್ಲಿ ಈ ನೇಕೆಡ್ ನೆಕ್ ಚಿಕನ್ ಅಂತ ಹೇಳಿ ಬರುತ್ತೆ, ಅದರಲ್ಲಿ ಏನಾಗುತ್ತೆ ಅಂದ್ರೆ ಕುತ್ತಿಗೆ ಸುತ್ತ ಏನು ಪುಕ್ಕ ಇರಲ್ಲ, ಅದು ನೇಕೆಡ್ ನೆಕ್ ಅಂತ ಹೇಳಿ. ಅದು ಅದ್ರದ್ದು ಒಂದು ವಿಶೇಷ ಗುಣ ಏನಂದ್ರೆ ಈ ಅತಿ ಉಷ್ಣತೆಗೆ ಹೊಂದ್ಕೊಳ್ಳುವಂತ ಗುಣ ಹೊಂದಿದೆ. ಎಷ್ಟೇ ಟೆಂಪರೇಚರ್ ಅಥವಾ ಈ ಉಷ್ಣತೆ ಜಾಸ್ತಿ ಆದ್ರೆ ತಡ್ಕೊಳ್ಳುವಂತ ಒಂದು ಸಾಮರ್ಥ್ಯ ಹೊಂದಿದ್ದು, ಆ ಕೋಳಿಗಳನ್ನು ನಮ್ಮ ವಿವಿಧ ಪಶುವೈದ್ಯಕೀಯ ಮಹಾವಿದ್ಯಾಲಯ ಮತ್ತೆ ಈ ಕುಕ್ಕುಡ ಸಂಶೋಧನಾ ಕೇಂದ್ರಗಳು ಅದನ್ನ ಅಭಿವೃದ್ಧಿಪಡಿಸಿದ್ದಾರೆ. ಆ ಕೋಳಿ ಸಾಕೋದ್ರಿಂದ ನಾವು ಈ ಉಷ್ಣತೆ ಯಾವುದೇ ಒಂದು ಅಡ್ಡ ಪರಿಣಾಮಗಳು ಇಲ್ಲದೆ ಉತ್ಪಾದನೆ ಹೆಚ್ಚನ್ನು ಕಡಿಮೆ ಮಾಡಿ ಕೋಳಿಗಳ ನಿರ್ವಹಣೆ ಚೆನ್ನಾಗಿ ಮಾಡಬಹುದಾಗಿದೆ. ಒಟ್ಟಾರೆಯಾಗಿ ಬೇಸಿಗೆಯಲ್ಲಿ ಯಾವ ರೀತಿಯಿಂದ ನಾವು ಕೋಳಿ ಮರಿ ಆಗಿರ್ಲಿ ಕೋಳಿ ಆಗಿರ್ಲಿ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀರಾ? ಈಗ ತಮಗೆಲ್ಲ ಗೊತ್ತೇ ಇದೆ, ಬೇಸಿಗೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ಮಾಂಸದ ಮತ್ತೆ ಮೊಟ್ಟೆ ಸೇವನೆ ಸ್ವಲ್ಪ ಕಡಿಮೆ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಮಾರುಕಟ್ಟೆ ವ್ಯವಸ್ಥೆ ಮತ್ತೆ ಎಗ್ ಅಥವಾ ಮೊಟ್ಟೆ ಮತ್ತು ಮಾಂಸದ ಸೇವನೆ ಆಧಾರ ಇಟ್ಕೊಂಡು ನಾವು ಕೋಳಿಗಳನ್ನು ಸಾಕಬೇಕಾಗುತ್ತೆ. ಅದು ಕೋಳಿಗಳಲ್ಲಿ ಸುಮಾರು 2 ಪದ್ಧತಿಗಳಿದೆ. ಒಂದು ಆಲ್ ಇನ್ ಆಲ್ ಔಟ್ ಸಿಸ್ಟಮ್ ಅಂತ ಹೇಳ್ತೇವೆ. ಒಂದು ಅಂದ್ರೆ ಒಂದೇ ವಯಸ್ಸಿನ ಕೋಳಿಗಳನ್ನು ಸಾಕೋದು, ಒಂದ್ಸರಿ ಕೋಳಿ ತರೋದು ಮತ್ತೆ ಮಾರಾಟ ಮಾಡೋದು. ಆನಂತರ ಇನ್ನೊಂದು ಬ್ಯಾಚ್ ಸಿಸ್ಟಮ್ ಅಂತ ಹೇಳ್ತೇವೆ, ಬೇರೆ ಬೇರೆ ವಯಸ್ಸಿನ ಕೋಳಿಗಳನ್ನು ಸಾಕೋದು. ಇದರಲ್ಲಿ ಹೋಲಿಸಿದ್ರೆ ನಾವು ಆಲ್ ಇನ್ ಆಲ್ ಔಟ್ ಅಂತ ಹೇಳ್ತೀವಲ್ಲ, ಈ ಪದ್ಧತಿಯನ್ನು ನಾವು ಅನುಸರಿಸಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಕೋಳಿಗಳಲ್ಲಿ ಯಾವುದೇ ರೀತಿಯ ಒಂದು ರೋಗ ಬಾಧೆಗಳು ಮತ್ತೆ ಇತರ ಸಮಸ್ಯೆಗಳಿರದೆ ನಿರ್ವಹಣಾ ವೆಚ್ಚ ಕಡಿಮೆ ಮಾಡಿ ಉತ್ಪಾದನೆಯನ್ನು ಜಾಸ್ತಿ ಮಾಡಬಹುದಾಗಿದೆ. ಆನಂತರ ಬೇಸಿಗೆಯಲ್ಲಿ ನಾನು ಹೇಳಿದಂಗೆ ಈ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದು, ಕೋಳಿಗಳಿಗೆ ಸಾಕಷ್ಟು ಸ್ಥಳಾವಕಾಶ ಒದಗಿಸುವುದು, ಮತ್ತೆ ಸಾಕಷ್ಟು ಪ್ರಮಾಣದಲ್ಲಿ ನೀರುಣಿಕೆ ಮೇವುಣಿಕೆಗಳನ್ನು ನಾವು ಒದಗಿಸಿ ಆದಷ್ಟು ಈ ತಂಪಾದ ಹೊತ್ತಿನಲ್ಲಿ ಆಹಾರ ನೀಡುವುದು, ಮತ್ತೆ ಏನೇ ಲಸಿಕೆ ನೀಡುವುದು ಅಥವಾ ಬೇರೆ ಏನೇ ದೇಹದ ತೂಕ ನೋಡುವುದು ಇಂತಹವನ್ನೆಲ್ಲ ತಂಪಾದ ಹೊತ್ತಿನಲ್ಲಿ ಮಾಡೋದ್ರಿಂದ ಕೋಳಿಗಳ ಮೇಲೆ ಉಷ್ಣತೆಯ ಒತ್ತಡವನ್ನು ಕಡಿಮೆ ಮಾಡಿ ನಾವು ಉತ್ಪಾದನೆಯನ್ನು ಹೆಚ್ಚಿಸಬಹುದಾಗಿದೆ. ಹೆಚ್ಚಿನ ಒಂದು ವಿವರ ಪಡೆಯುವುದಾದರೆ ತಮ್ಮ ಸಂಪರ್ಕ ಸಂಖ್ಯೆ ಹೇಳಿ ಸರ್. ಹೆಚ್ಚಿನ ಮಾಹಿತಿಗಾಗಿ ತಾವುಗಳು ಈ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ, 9916204662, ಪಶುವೈದ್ಯಕೀಯ ಮಹಾವಿದ್ಯಾಲಯ, ಜಾನುವಾರು ಸಾಕಾಣಿಕೆ ಸಂಕೀರ್ಣ ವಿಭಾಗ, ಶಿವಮೊಗ್ಗ. ಇಲ್ಲಿ ರೈತರಿಗೆ ನಾವು ನಿರಂತರವಾಗಿ ಒಂದು ತಿಂಗಳ ಈ ನಾಟಿ ಕೋಳಿ ಮರಿ ಇರಬಹುದು, ಕಡಕ್ನಾಥ್, ಅಸಿಲ್ ಕ್ರಾಸು, ಕಾವೇರಿ, ಸೊನಾಲಿ, ಗಿರಿರಾಜ, ಸ್ವರ್ಣಧರ ಇವೆಲ್ಲ ಮರಿಗಳನ್ನು ನಾವು ಒಂದು ತಿಂಗಳು ಅವುಗಳಿಗೆ ಬ್ರೂಡಿಂಗು ಮತ್ತೆ ಎಲ್ಲ ಲಸಿಕೆಗಳನ್ನು ಮಾಡಿ ಸರಬರಾಜು ಮಾಡುತ್ತಿದ್ದೇವೆ. ಆಸಕ್ತ ರೈತರು ಈ ನಂಬರ್ಗೆ ಸಂಪರ್ಕಿಸಿ ತಮಗೆ ಬೇಕಾದ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೆ ತಾವು ಬೇಸಿಗೆಯಲ್ಲಿ ನಾವು ಕೋಳಿ ಮರಿಗಳಾಗ್ಲಿ ಕೋಳಿಗಳ ಒಂದು ನಿರ್ವಹಣೆ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಕೋಳಿಗಳ ನಿರ್ವಹಣೆ ಈ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಪ್ರಾಧ್ಯಾಪಕರಾದ ಡಾಕ್ಟರ್ ಉಮೇಶ್ ಬಿಯು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ. ದಾಸ್ಯಾನಹಳ್ಳಿ ಮುದ್ದೇರು ಗ್ರಾಮದ ಶ್ರೀಮತಿ ಚಂದ್ರಮ್ಮ ಮತ್ತು ತಂಡದಿಂದ ಸಂಪ್ರದಾಯದ ಪದಗಳು. ಗಂಧದ

ದಾಸ್ಯಾನಹಳ್ಳಿ ಮುದ್ದೇರು ಗ್ರಾಮದ ಶ್ರೀಮತಿ ಚಂದ್ರಮ್ಮ ಮತ್ತು ತಂಡದಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಈಗ ಕೇಳಿ ಪರಿಸರ ಗೀತೆ.